ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾಫಿ, ಕಾಳುಮೆಣಸು ಹಾಗೂ ಶುಂಠಿ ಬೆಳೆಯಲ್ಲಿನ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ಹೆತ್ತೂರು ಗ್ರಾಮದ ರೈತ ಮಹಿಳೆ ಕೆಜಿ ರೇಷ್ಮಾ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಕಲೇಶಪುರ ತಾಲೂಕು ಹೆತ್ತೂರು ಗ್ರಾಮದ ಪ್ರಗತಿಪರ ಬೆಳೆಗಾರರಾದಂತಹ ಕೆಜಿ ರೇಷ್ಮಾ ಅವರು ನಮ್ಮೊಂದಿಗೆ ಇದ್ದಾರೆ. ಕಾಫಿ, ಕಾಳುಮೆಣಸು ಮತ್ತು ಶುಂಠಿ ಬೆಳೆಯನ್ನ ಅವರು ಮಾಡ್ತಾರೆ. ಕಾಫಿ, ಕಾಳುಮೆಣಸು ಮತ್ತು ಶುಂಠಿ ಬೆಳೆಯಲ್ಲಿನ ಅವರ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರೇಷ್ಮಾ ಅವರಿಗೆ. ನಮಸ್ತೆ ರೇಷ್ಮಾ ಅವರೇ. ತಮ್ಮದು ಸ್ವಂತ ಊರು ಯಾವುದು? ಸ್ವಂತ ಊರು ಅಮ್ಮನೂರು ಕೊಡ್ಲಿಪೇಟೆ. ನನ್ನ ಮದುವೆ ಆಗಿರೋದು ಹೆತ್ತೂರು. ಹೆತ್ತೂರಿಗೆ ಮದುವೆ ಆಗಿ ಬಂದು ಎಷ್ಟು ವರ್ಷಗಳಾಯ್ತು? ಮದುವೆ ಆಗಿ 18 ವರ್ಷ ಆಯ್ತು. ಆದ್ರೆ ನಾವು ಹಾಸನಲ್ಲಿ ಇದ್ವಿ ಒಂದು 10 ವರ್ಷ. ಈಗ ಒಂದು 6-7 ವರ್ಷದಿಂದ ಹೆತ್ತೂರಲ್ಲಿ ವಾಸವಾಗಿದ್ವಿ. ಏನು ಓದಿದ್ರಿ ತಾವು? ನಾನು BA LLB. BA LLB ಓದಿದ್ರಿ. ಎಲ್ಲಿ ಓದಿದ್ರಿ? ಎಷ್ಟು ವರ್ಷ ಆಯ್ತು? ಹಾಸನದಲ್ಲಿ ಓದಿದ್ದು 20 ವರ್ಷ ಆಯ್ತು. LLB ಓದಿ ವಕೀಲಿ ವೃತ್ತಿಯನ್ನು ಮಾಡ್ಲಿಲ್ವಾ? ಮದುವೆಕ್ಕಿಂತ ಮುಂಚೆ ಮಾಡ್ತಾ ಇದ್ದೆ, ಆಮೇಲೆ ಡಿಸ್ಕಂಟಿನ್ಯೂ ಮಾಡಿದೀನಿ. ಪುನಃ ಮಾಡಬೇಕು ಅಂತಿತ್ತು, ಆದ್ರೆ ವ್ಯವಸಾಯ ನೋಡ್ಕೊಳ್ಳೋಣ ಅಂತ ಮತ್ತೆ ಸುಮ್ನೆ. ಅನೇಕ ವರ್ಷಗಳ ಕಾಲ ಹಾಸನದಲ್ಲಿ ಇದ್ವಿ ಅಂತ ಹೇಳಿ ಹೇಳಿದ್ರಿ, ಏನ್ ವೃತ್ತಿ ಮಾಡ್ತಾ ಇದ್ರಿ ಅಲ್ಲಿ? ನಾನು ಸದ್ಯ ಮನೇಲೇ ಇದ್ದೆ. ನನ್ನ ಹಸ್ಬೆಂಡ್ ವರ್ಕ್ ಮಾಡ್ತಾ ಇದ್ರು, APC ಕಾಫಿ ಟ್ರೇಡಿಂಗ್ ಅಲ್ಲಿ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿದ್ರು, ಅವ್ರ ಜೊತೆ ನಾನು ಅಲ್ಲೇ ಇದ್ದೆ. ವಾಪಸ್ಸು ಊರಿಗೆ ಬರಬೇಕು, ಕೃಷಿ ಮಾಡಬೇಕು ಅಂತ ಹೇಳಿ ಯಾಕೆ ಅನಿಸ್ತು? ನಮ್ಮಪ್ಪನೂ ರೈತನೆ, ಅಲ್ಲೆಲ್ಲ ವಾತಾವರಣ ಎಲ್ಲ ನೋಡಿ ಸಿಟಿಲಿ ಇರಬೇಕು ಅಂತ ಅನ್ಸ್ಲಿಲ್ಲ ನಮ್ಗೆ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದಕ್ಕಿಂತ ನಾವೇ ಸ್ವಂತವಾಗಿ ಮಾಡ್ಕೋಬೇಕು ಅಂತ ಒಂದ್ ಆಸೆ ಇತ್ತು ನಮ್ಮ ಮನೆಯವರಿಗೆ. ಹಾಗಾಗಿ ಅವರಿಗೆ ಸಪೋರ್ಟಿವ್ ಆಗಿ ನಾನು ಕೂಡ ಇಲ್ಲಿಗೆ ಬಂದೆ ಊರಿಗೆ. ಸಾಮಾನ್ಯವಾಗಿ ಪೇಟೆ ಪಟ್ಟಣಗಳಿಗೆ ಹೋದ್ರೆ ಸಾಕಷ್ಟು ಮೂಲಭೂತ ಸೌಕರ್ಯಗಳಿರುತ್ತೆ, ಅಲ್ಲಿ ಬದುಕು ಚೆನ್ನಾಗಿರುತ್ತೆ ಅಂತ ಹೇಳಿ ಅಲ್ಲೇ ಉಳಿದು ಬಿಡ್ತೀವಿ. ಕಷ್ಟವೋ ಸುಖವೋ ಆದ್ರೂ ಕೂಡ ಇಲ್ಲೇ ಬದುಕನ್ನ ಸಾಗಿಸ್ಬೇಕು ಅನ್ನುವಂಥದ್ದಿರುತ್ತೆ. ವಾಪಸ್ ಹಳ್ಳಿಗೆ ಹೋಗ್ಬೇಕು ಅಂತ ಹೇಳಿ ಮನ್ಸು ಮಾಡತಕ್ಕಂಥದ್ದೇ ದೊಡ್ಡದು. ಮನಸ್ಸು ಮಾಡಿದ್ಮೇಲೆ ಬಂದು ಇಲ್ಲಿ ನೆಲೆಯೂರ್ತಕ್ಕಂಥದ್ದು ಇನ್ನೂ ಸ್ವಲ್ಪ ಒಂದ್ ರೀತಿ ಸವಾಲಿನ ಕೆಲಸ. ಈ ಸವಾಲನ್ನೆಲ್ಲ ಹೇಗೆ ಸ್ವೀಕರಿಸಿದ್ರಿ, ಹೇಗೆ ಎದುರಿಸಿದ್ರಿ? ಅಂದ್ರೆ ಮೊದಲು ಸ್ವಲ್ಪ ಕಷ್ಟ ಆಯ್ತು ನಮ್ಗೆ, ಕೂಲಿ ಕಾರ್ಮಿಕರದ್ದು ತುಂಬಾ ತೊಂದರೆ ಆಯ್ತು. ಆದ್ರೂ ಮುಂಚೆ ಎಲ್ಲ ಮಾಡಿದ್ದು ನಾವು ಬೆಳೆದಿದ್ದು ವಾತಾವರಣ ಇದೇ ಆಗಿದ್ರಿಂದ ನಮ್ಗೆ ಅದೇ 1-2 ವರ್ಷ ಸ್ವಲ್ಪ ಕಷ್ಟ ಆಯ್ತು, ಆಮೇಲೆ ಅದು ಏನು ತೊಂದರೆ ಆಗ್ಲಿಲ್ಲ. ಈಗ ಆರಾಮಾಗಿ ನಡ್ಸ್ಕೊಂಡು ಹೋಗ್ತಾ ಇದೀವಿ. ತುಂಬಾ ಜನ ಹೇಳುವಂತದ್ದೇನು ಅಂತ ಅಂದ್ರೆ, ಯಾಕೆ ಗ್ರಾಮೀಣ ಪ್ರದೇಶವನ್ನ ಬಿಟ್ಟು ಬಂದ್ರಿ ಅಂತ ಹೇಳಿದ್ರೆ, ಮಕ್ಕಳ ಓದಿಗಾಗಿ ನಾವು ಪೇಟೆ ಪಟ್ಟಣಗಳಿಗೆ ಬಂದು ಅಂತ ಹೇಳಿ ಹೇಳ್ತಾರೆ. ಅದು ಒಂದು ಕಾರಣ ಇರಬಹುದು, ಬಹಳ ಮುಖ್ಯವಾದಂತಹ ಕಾರಣ ಅದಾಗಿರೋದಿಲ್ಲ. ಈ ನಿಟ್ಟಿನಲ್ಲಿ ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ ಅನ್ನೋ ತರದೇನು ಆಗ್ಲಿಲ್ವಾ? ಮೊದ್ಲು ಅನ್ನಿಸ್ತು, ಆದ್ರೆ ಇಲ್ಲೂ ಒಂದು ಸ್ಕೂಲ್ ಓಪನ್ ಆಯ್ತು, ಪ್ರೈವೇಟ್ ಸ್ಕೂಲ್. ಗೌರ್ಮೆಂಟ್ ಸ್ಕೂಲ್ ಚೆನ್ನಾಗಿದೆ, ಆದ್ರೂ ಅಲ್ಲಿ ಸಿಟಿಲಿ ಬೆಳೆದಿದ ಮಕ್ಕಳು ಆದ್ರಿಂದ ಸ್ವಲ್ಪ ಹೊಂದ್ಕೊಳ್ಳೋಕೆ ಕಷ್ಟ ಅನ್ಬಿಟ್ಟು ನಾವು ಪ್ರೈವೇಟ್ ಸ್ಕೂಲ್ ಓಪನ್ ಆಗಿದ್ರಿಂದ ಹಾಗಾಗಿ ಇಲ್ಲೇ ಸ್ಕೂಲಿಗೆ ಸೇರಿಸ್ಕೊಂಡ್ವಿ. ಮತ್ತೆ ಈಗ 10th ಆಯ್ತು, ನನ್ನ ಮಗಳದು PUC ಹೊರಗಡೆ ಕಳಿಸಿದೀವಿ, ಬೋರ್ಡಿಂಗ್ ಅಲ್ಲಿ ಬಿಟ್ಟಿದೀವಿ. ಈಗ ನನ್ನ ಮಗ ನವೋದಯದಲ್ಲಿ ಪಾಸ್ ಆಗಿ ಅವನು ಕೂಡ ಹೊರಗಡೆ ಇದ್ದಾನೆ, ಮಾವಿನಕೆರೆ ಹೊಳೆ ನರಸೀಪುರಂ ಅಲ್ಲಿ. ಅಂತಂದ್ರೆ ಗ್ರಾಮೀಣ ಭಾಗದಲ್ಲಿ ಇದ್ರೂ ಕೂಡ ಒಳ್ಳೆ ಶಿಕ್ಷಣವನ್ನ ಮಕ್ಕಳಿಗೆ ಕೊಡಿಸಬಹುದು ಅಲ್ವಾ? ಖಂಡಿತ ಕೊಡಿಸಬಹುದು. ಇವಾಗ ಏನು ನಮಗೂ ಗೊತ್ತಿರೋದ್ರಿಂದ ನಾವು ಹೇಳ್ಕೊಡ್ತಾ ಇದ್ವಿ ಮನೇಲಿ, ಎಲ್ಲೇ ಆದ್ರೂ ಕೂಡ ಮಕ್ಕಳನ್ನ ಓದಿಸ್ಬೇಕು ಅಂದ್ರೆ ಪೋಷಕರದು ಸಹಕಾರ ಬೇಕೇ ಬೇಕು. ಹಾಗಾಗಿ ಏನು ನಮಗ್ ತೊಂದರೆ ಆಗುತ್ತೆ ಅಂತ ಅನ್ಸ್ಲಿಲ್ಲ. ಹೈಯರ್ ಎಜುಕೇಶನ್ ಗೆ ಗೊತ್ತಿತ್ತು, ಸಿಟಿಲಿರೋರೆ ಇನ್ನೊಂದ್ ಸಿಟಿಗೆ ಬಿಡ್ತಾರೆ ಹೈಯರ್ ಎಜುಕೇಶನ್ಗೆ. ಈಗ ಹಾಸನಲ್ಲಿದ್ದವರೇ ಹೆಚ್ಚಿನ ಅಂಶ ಮಂಗಳೂರು ಕಡೆ ಕಳಿಸ್ತಾರೆ, ಬೆಂಗಳೂರಿಗೆ ಕಳಿಸ್ತಾರೆ. ಹಾಗಾಗಿ ನಾವು ಅದನ್ನ ತಲೆಯಲ್ಲಿಟ್ಕೊಂಡು ನಮ್ಗೇನು ತೊಂದರೆ ಆಗಲ್ಲ ಅಂತ. ಮತ್ತೆ ನಮ್ ಬದುಕನ್ನು ನೋಡ್ಬೇಕಲ್ಲ, ನಮ್ಗೆ ಅಲ್ಲಿ ಈ ವಾತಾವರಣ ತುಂಬಾ ಹಿಡಿಸಿದ್ರಿಂದ, ಮತ್ತೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡಕ್ ಇಷ್ಟ ಇಲ್ಲದೆ ಇರೋದ್ರಿಂದ ನಾವ್ ಇದ್ರಲ್ಲೇ ಏನಾದ್ರೂ ಒಂದು ಅಭಿವೃದ್ಧಿ ಮಾಡ್ಕೋಬೇಕು, ನಾವ್ ಇಲ್ಲೇ ಜೀವನ ಕಟ್ಕೋಬೇಕು ಅಂತ ಆ ಉದ್ದೇಶದಲ್ಲಿ ನಾವು ಮಕ್ಕಳ ಎಜುಕೇಶನ್ ಇಟ್ಕೊಂಡಿದ್ವಿ. ಬಟ್ ಏನು ತೊಂದರೆ ಆಗಲ್ಲ, ನಾವು ಹೆಂಗ ಸರಿದೂಗಿಸ್ಕೋಬಹುದು ಅಂತ ಬಂದ್ವಿ ನಾವ್ ಇಲ್ಲಿ ಹಳ್ಳಿಗೆ. ಗ್ರಾಮೀಣ ಪ್ರದೇಶ ಆಗಿರ್ಬಹುದು ಅಥವಾ ಪಟ್ಟಣ ಪ್ರದೇಶ ಆಗಿರ್ಬಹುದು, ಮಕ್ಕಳ ಓದು ಚೆನ್ನಾಗಿ ಆಗ್ಬೇಕು ಅಂತ ಹೇಳಿದ್ರೆ ಪೋಷಕರ ಪಾತ್ರ ಎಷ್ಟಿರುತ್ತದ್ರಲ್ಲಿ? ಹೆಚ್ಚಿನ ಅಂಶ ಪೋಷಕರದೇ. ಯಾಕೆಂತಂದ್ರೆ ಸ್ಕೂಲಲ್ಲಿ ಒಂದ್ 50 ಮಕ್ಳು ಇರ್ತಾರೆ, ಅದಕ್ಕೆ ಒಬ್ರು ಟೀಚರ್ ಒಂದ್ ಗಂಟೆಲಿ ಒಂದ್ ಸಬ್ಜೆಕ್ಟ್ ಅನ್ನು ಮಾಡ್ಕೊಡ್ತಾರೆ. ಪ್ರತಿಯೊಬ್ಬರಿಗೂ ಹೇಳ್ಕೊಡಕ್ ಆಗಲ್ಲ, ಅದನ್ನ ನಾವು ಮನೇಲಿ ಅಭ್ಯಾಸ ಮಾಡಿಸ್ಲೇಬೇಕಾಗುತ್ತೆ. ಹಾಗಾಗಿ ಪೋಷಕರ ಪಾತ್ರನೇ ಹೆಚ್ಚು ಅಂತ ಹೇಳ್ತೀನಿ ನಾನಿಲ್ಲಿ. ಹಂಗಾಗಿ ಪೇಟೆ ಆಗ್ಲಿ, ಪಟ್ಟಣ ಆಗ್ಲಿ, ಗ್ರಾಮೀಣ ಪ್ರದೇಶ ಆಗ್ಲಿ, ಪೋಷಕರ ಒಂದಷ್ಟು ಮುಂಜಾಗ್ರತಾ ಕ್ರಮಗಳು ಇರಬೇಕು, ಅವರ ಇನ್ವಾಲ್ವ್ಮೆಂಟ್ ಕೂಡ ಇರಬೇಕು, ಆವಾಗ ಮಕ್ಕಳ ಶಿಕ್ಷಣ ಚೆನ್ನಾಗಿ ಆಗುತ್ತೆ ಅಂತೀರಿ. ಹೌದು. ಎಷ್ಟು ಕೃಷಿ ಭೂಮಿ ಇತ್ತು ನಿಮ್ಗೆ ಹೆತ್ತೂರಲ್ಲಿ? ನಮ್ಗೆ ಸುಮಾರು 10 ಎಕರೆ ಇದೆ. 10 ಎಕರೆನಲ್ಲಿ ಮೊದ್ಲೆಲ್ಲ ಏನ್ ಬೆಳೀತಾ ಇದ್ರಿ ಅಥವಾ ಯಾರು ನೋಡ್ಕೊಳ್ತಿದ್ರು ಅದನ್ನ? ಅದು ನಮ್ ಬಾವ ನೋಡ್ಕೊಳ್ತಾ ಇದ್ರು, ನಾವ್ ಇಲ್ಲಿಗೆ ಬಂದ್ಮೇಲೆ ನಾವೇ ಅದನ್ನ ಮಾಡ್ತಾ ಇದೀವಿ. ಮೊದ್ಲೇ ತೋಟ ಇತ್ತ ಅಥವಾ ನೀವು ಬಂದ ನಂತರ ತೋಟ ಪ್ರಾರಂಭ ಮಾಡಿದ್ರ ಹೇಗೆ? ಸ್ವಲ್ಪ ಇತ್ತು ಮುಂಚೆನೆ, 6 ಎಕರೆ ಅಷ್ಟು ತೋಟ ಇತ್ತು. ಇನ್ನ ನಾವು ಬಂದ್ಮೇಲೆ ಹೊಸದಾಗಿ ಜಾಗ ಇತ್ತು, ಹೊಸದಾಗಿ ಗಿಡ ಹಾಕಿ ನಾವೀಗ 3 ಎಕರೆ ತೋಟ ಮಾಡ್ಕೊಂಡಿದೀವಿ ಹೊಸದಾಗಿ. ಒಂದು ಗ್ರಾಮೀಣ ಪ್ರದೇಶಕ್ಕೆ ಬಂದ ಮೇಲೆ ಹೊಂದ್ಕಳ ಅಂತದ್ದು ಒಂದು ಸವಾಲು, ಅದ್ರ ಜೊತೆಗೆ ತೋಟವನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಮತ್ತೊಂದು ಸವಾಲಾಗಿರುತ್ತೆ. ಎರಡನ್ನು ಹೇಗೆ ಸ್ವೀಕರಿಸಿ ಹೇಗೆ ಎದುರಿಸಿದ್ರಿ? ಹೌದು, ಮೊದಲು ತುಂಬಾ ಕಷ್ಟ ಆಯ್ತು. ನಮ್ಮನೆಯವರಿಗೂ ಸ್ವಲ್ಪ ಕೃಷಿ ಬಗ್ಗೆ ತುಂಬಾ ನಾಲೆಡ್ಜ್ ಇತ್ತು, ನನಗೂ ಕೂಡ ಇತ್ತು. ಹಾಗಾಗಿ ಫಸ್ಟ್ ನಾವು ಸೇರ್ಕೊಂಡು ಎಲ್ಲ ಕೆಲಸ ಮಾಡ್ತಾ ಇದ್ವಿ. ಕ್ರಮೇಣವಾಗಿ ನಾವು 1-1 ಎಕರೆ ಗಿಡ ಹಾಕೊಂಡು ತೋಟ ಮಾಡ್ಕೊಂಡು ಬಂದ್ವಿ. ಈಗ ಅದೇ ನಮಗೆ ಆರಾಮಾಗಿ ಅನಿಸ್ತಾ ಇದೆ, ತೊಂದರೆ ಏನಿಲ್ಲ. ಜೊತೆಗೆ ನಾವು ಒಂದು ಬಿಸ್ನೆಸ್ ಹಾಕೊಂಡ್ವಿ, ಫರ್ಟಿಲೈಸರ್ ಶಾಪ್. ಅದ್ರ ಜೊತೆ ಜೊತೆಗೆ ಅಲ್ಲಿ ಬಿಡುವಾದಾಗ ಇಲ್ಲಿ, ಇಲ್ಲಿ ಬಿಡುವಾದಾಗ ಅಲ್ಲಿ, ಆತರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನೀವು ತೋಟದ ಕೆಲಸಗಳನ್ನ ಮಾಡ್ತೀರಾ? ಹೇಗೆ ಮಾಡ್ತೀವಿ? ಕೆಲವೊಂದ್ಸರಿ, ಹೆಚ್ಚಾಗಿ ಏನಿಲ್ಲ. ಕೆಲಸದವ್ರ ಜೊತೆ ಇದ್ದು ಕೆಲವೊಂದ್ ಕೆಲಸನ ಮಾಡ್ತೀವಿ ಅಷ್ಟೇ. ಕೆಲಸದ ಒತ್ತಡ ಇದ್ದಾಗ ಮತ್ತೆ ಅಗತ್ಯ ಇದ್ದಾಗ ನೀವು ಕೂಡ ಕೈಮುಟ್ಟಿ ಕೆಲಸ ಮಾಡ್ತೀರಲ್ವಾ? ಹೌದು. ಯಾವ ತಳಿಯ ಕಾಫಿಯನ್ನ ಹಾಕೊಂಡಿದ್ದೀರಿ, ಹೇಗೆ ತೋಟದ ನಿರ್ವಹಣೆಯನ್ನ ಮಾಡ್ತಾ ಇದೀರಿ ಹೇಳಿ. ನಾವು ಹೆಚ್ಚಿನದಾಗಿ ರೋಬಸ್ಟ, ಆದ್ರೆ ಸ್ವಲ್ಪ ಕೆಲಸ ಕಡಿಮೆ ಇರುತ್ತೆ ರೋಬಸ್ಟಾದಲ್ಲಿ. ಹಾಗಾಗಿ ರೋಬಸ್ಟಾನ ಆಯ್ಕೆ ಮಾಡ್ಕೊಂಡಿದ್ವಿ. ಮತ್ತೆ ನಮ್ಮ ವೆದರಿಗೆ ಸ್ವಲ್ಪ ಸೂಟಬಲ್ ಅದು ರೋಬಸ್ಟ, ಹಾಗಾಗಿ ಅದನ್ನೇ ಹೆಚ್ಚಿನದಾಗಿ ಹಾಕೊಂಡಿದೀವಿ. ಎಲ್ಲ ಟೈಮ್ ಟು ಟೈಮ್ ಕೆಲಸ ಮಾಡ್ತೀವಿ. ರೋಬಸ್ಟ ಅಂತರ ಏನ್ ಇಟ್ಕೊಂಡಿದ್ರ ಸಾಲಿನಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ? 10 ಅಡಿ ಅಂತರದಲ್ಲಿ ಗಿಡಗಳಿದೆ, ಅದರ ಮಧ್ಯದಲ್ಲಿ ಅರೇಬಿಕನ ಪ್ಲಾಂಟ್ ಮಾಡಿದೀವಿ. ಕಾಳುಮೆಣಸು ಇನ್ನ ಏನು, ನಮ್ಗೆ ಸ್ವಲ್ಪ ಶೇಡ್ ಕಡಿಮೆ ಇರಬೇಕು ರೋಬಸ್ಟಾಗೆ, ಹಾಗಾಗಿ ಕಾಳುಮೆಣಸು ಇದೆ, ಕಡಿಮೆ ಇದೆ, ಆದ್ರೂ ಇರೋದನ್ನ ಮೇಂಟೈನ್ ಮಾಡ್ತಾ ಇದೀವಿ. ಈ ರೋಬಸ್ಟ ಹಾಕೊಂಡ್ರೆ ಕೆಲಸ ಸ್ವಲ್ಪ ಕಡಿಮೆ ಅಂತ ಹೇಳಿದ್ರಿ, ಯಾವ್ಯಾವ ಕೆಲಸಗಳು ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ? ನಮ್ಗೆ ರೋಬಸ್ಟಾದಲ್ಲಿ ಸ್ಪ್ರೇ ಮಾಡೋದಿರಲ್ಲ ಹೆಚ್ಚಿನದಾಗಿ, ಮತ್ತೆ ರಿಂಡ್ ಅನ್ನು ಈ ತರದೆಲ್ಲ ಏನಿರಲ್ಲ. ಸ್ವಲ್ಪ ಅದಕ್ಕೆ ಬೋರರ್ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ, ಹಾಗಾಗಿ ಅದು ಅನುಕೂಲ ಆಗಿದೆ ನಮ್ಗೆ. ಏನೆಲ್ಲ ಕೆಲಸವನ್ನ ಮಾಡ್ತೀರಾ ವರ್ಷ ಪೂರ್ತಿ? ಮೊದಲಿಗೆ ಈಗ ಗಿಡಗಸಿ ಮಾಡ್ತೀವಿ, ಮರಗಸಿ ಮಾಡ್ತೀವಿ, ನಂತರ ಸ್ಪಿಂಕ್ಲರ್ ಮಾಡ್ತೀವಿ. ಅದಾದ್ಮೇಲೆ ಸದ್ಯಕ್ಕೆ ಏನು ಕೆಲಸ ಇರಲ್ಲ. ಮೇ ಜೊತೆಗೆ ಗೊಬ್ಬರ ಹಾಕ್ಬೇಕಾಗುತ್ತೆ, ಗೊಬ್ಬರ ಹಾಕಿ ಮತ್ತೆ ಚಿಗುರು ಮಾಡಬೇಕು, ಪುನಃ ಹಳ ಕಳೆ ತೆಗಿಯೋದಿರುತ್ತೆ. ಪುನಃ ಮಳೆ ಕಡಿಮೆ ಆಗ್ತಾ ಬಂದಂಗೆ ಆಗಸ್ಟ್ ಟೈಮಿಗೆ ಮತ್ತೆ ಗೊಬ್ಬರ ಹಾಕ್ಬೇಕು, ಪುನಃ ಚಿಗುರು ಮಾಡಬೇಕು, ಪುನಃ ಕಳೆ ತೆಗಿಬೇಕಾಗುತ್ತೆ. ಹೆಚ್ಚಿನದಾಗಿ ಮೇನ್ ಅಂದ್ರೆ ಇಷ್ಟೇ ಕೆಲಸ. ಅದ್ರ ಜೊತೆ ಜೊತೆಗೆ ನಾವು ನಿರ್ವಹಣೆ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಈಗ ಬೋರರ್ ಏನಾದ್ರೂ ಇದ್ರೆ, ಕಾಯಿಲೆ ಬಂದ್ರೆ ಅಂತದಕ್ಕೆಲ್ಲ ಸ್ವಲ್ಪ ಸ್ಪ್ರೇ ಮಾಡ್ಕೊಳ್ಳೋದು ಈ ತರದೆಲ್ಲ ಮಾಡ್ಬೇಕಾಗುತ್ತೆ. ಇನ್ನ ಚರಂಡಿ ತೆಗ್ಸೋದು ಇದೆಲ್ಲ ಅದು ಮೇನ್. ಇವನ್ನೆಲ್ಲ ಜೊತೆ ಜೊತೆ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಈ ಎಲ್ಲ ಕೆಲಸಗಳನ್ನ ಮಾಡ್ಲಿಕ್ಕೆ ನಿಮಗೆ ಸಮರ್ಪಕವಾಗಿ ಕೃಷಿ ಕಾರ್ಮಿಕರು ಸಿಗ್ತಾರೆ? ಸ್ವಲ್ಪ ಕಷ್ಟ ಆಗುತ್ತೆ, ಸಿಗ್ತಾರೆ. ಈಗೆಲ್ಲ ಸ್ವಲ್ಪ ಬೇರೆ ಬೇರೆ ಕಡೆಯಿಂದ ಬಂದಿರೋ ಅಂತ ಕಾರ್ಮಿಕರು ಸಿಗ್ತಾರೆ ಅನ್ನುವಂಥದ್ದಿದೆ. ನೀವು ಅವ್ರ ಮೇಲೆ ಅವಲಂಬಿತರಾಗಿದ್ದೀರಾ ಅಥವಾ ಸ್ಥಳೀಯ ಕಾರ್ಮಿಕರನ್ನ ಬಳಕೆ ಮಾಡ್ತೀರಾ, ಹೇಗೆ? ಎಲ್ಲಾ ಕೆಲಸಕ್ಕೂ ಸ್ಥಳೀಯ ಕಾರ್ಮಿಕರು ಸಿಗ್ತಾರೆ, ಕಾಫಿ ಕೊಯ್ಲಿಗೊಂದು ಕಷ್ಟ ಆಗುತ್ತೆ, ಅದಕ್ಕೆ ಮಾತ್ರ ನಾವು ಹೊರಗಡೆಯಿಂದ ಬಂದ ಕಾರ್ಮಿಕರನ್ನೇ ಅವಲಂಬಿತ ಆಗಿದ್ದೇವೆ. ಇಲ್ಲಿಯವ್ರಿಗೆ ಆಗಲ್ಲ, ಅದು ಆ ಟೈಮಲ್ಲಿ ಮುಗ್ಸಕ್ ಆಗಲ್ಲ ನಮ್ಗೆ, ಅವ್ರ ಮೇಲೆ ಡಿಪೆಂಡ್ ಆದ್ರೆ ಆ ಟೈಮಲ್ಲಿ ಮುಗ್ಸಕ್ ಆಗಲ್ಲ. ಹಾಗಾಗಿ ಹೊರಗಡೆಯಿಂದ ಬಂದ ಕಾರ್ಮಿಕರ ಜೊತೆ ನಾವು ಕಾಫಿ ಕೊಯ್ಲೊಂದು ಮಾಡಿಸ್ಕೊಳ್ತೀವಿ, ಇನ್ ಮಿಕ್ಕಿದ್ದೆಲ್ಲ ನಾವು ಸ್ಥಳೀಯ ಕಾರ್ಮಿಕರ ಜೊತೆನೆ ಆಗುತ್ತೆ ನಿರ್ವಹಣೆ ಮಾಡ್ಕೊಳ್ತೀವಿ. ಅದ್ರ ತೋಟಕ್ಕೆ ನೀರಾವರಿ ವ್ಯವಸ್ಥೆ ಇದೆಯಾ? ಬೋರ್ವೆಲ್ ತೆಗೆಸ್ಕೊಂಡಿದೀವಿ. ಎಷ್ಟು ಬೋರ್ ಇದ್ದಾವೆ? ಎರಡು ಬೋರ್ ಇದೆ. ಎರಡು ಬೋರ್ ಅಲ್ಲಿ ಸಮರ್ಪಕವಾಗಿ ನೀರು ಬರುತ್ತೆ? ಸ್ವಲ್ಪ ತೋಟಕ್ಕೆ ಕಷ್ಟ ಆಗುತ್ತೆ, ನಿಧಾನಕ್ಕೆ ಮಾಡ್ಕೊಳ್ತೀವಿ. ಒಂದೇ ಸರಿ ಎಲ್ಲದನ್ನು ಮಾಡ್ಲಿಕ್ಕೆ ಆಗಲ್ಲ ಅನ್ಸುತ್ತೆ. ಒಂದೇ ಸರಿ ಮಾಡಕ್ಕಾಗಲ್ಲ. ಕೆರೆ ಆದ್ರೆ ಸ್ವಲ್ಪ ಅನುಕೂಲ ಆಗ್ತಿತ್ತು, ಬಟ್ ಕೆರೆಗೆ ನಮ್ಗೆ ಅನುಕೂಲ ಇಲ್ಲ, ಹಾಗಾಗಿ ಬೋರ್ವೆಲ್ ತೆಗೆಸ್ಕೊಂಡು ಬೋರ್ವೆಲ್ ಅಲ್ಲಿ ಸ್ಪಿಂಕ್ಲರ್ ಮಾಡ್ತೀವಿ. ಕಾಫಿಗೆ ನೆರಳು ಅಗತ್ಯ, ನೆರಳಿಗೆ ಏನೆಲ್ಲ ಗಿಡ ಮರಗಳನ್ನ ಬೆಳೆಸ್ಕೊಂಡಿದ್ದೀರಿ? ನೆರಳಿಗೆ ಮಾಮೂಲಿ ಹಲಸು ಮತ್ತೆ ಸ್ವಲ್ಪ ಅಡಿಕೆನೂ ಹಾಕಿದ್ವಿ ಮಧ್ಯ ಮಧ್ಯೆ, ಸಿಲ್ವರ್ ಮರಗಳು ಮತ್ತೆ ಕೆಲವೊಂದು ಹಣ್ಣಿನ ಮರಗಳು ಇದೆ. ಅದನ್ನ ಪ್ರತಿ ವರ್ಷನೂ ಕಪಾತ್ ಮಾಡಿಸ್ಬೇಕಾಗತ್ತಲ್ವಾ? ಹೌದು. ಈ ಸರಿ ಪ್ರಾರಂಭ ಮಾಡಿದ್ರೆ ಹೇಗೆ? ಈ ಸರಿ ಆಗಿದೆ, ಕಪಾತ್ ಆಗಿ ಸ್ಪಿಂಕ್ಲರ್ ಮಾಡ್ತಾ ಇದೀವಿ. ಈಗ ಸ್ಪಿಂಕ್ಲರ್ ಮಾಡ್ತಾ ಇದ್ರಿ? ಆಗ್ಲೇ ಮಾಡ್ತಾ ಇದೀವಿ. ಸ್ಪಿಂಕ್ಲರ್ ಮಾಡಕ್ಕೆ ಒಳ್ಳೆ ಟೈಮ್ ಇದು, ಮತ್ತೆ ಲೇಟ್ ಆದ್ರೆ ಅದು ಬಂದಿದ್ ಮೊಗ್ಗು ಅದು ಒಣಗೋಗ್ಬಿಡುತ್ತೆ, ಹಾಗಾಗಿ ಸ್ಪಿಂಕ್ಲರ್ ಮಾಡ್ತಾ ಇದೀವಿ. ರೋಬಸ್ಟ ಜೊತೆಗೆ ಅರಬಿಕನು ಕೂಡ ಹಾಕೊಂಡಿದೀನಿ ಅಂತ ಹೇಳಿದ್ರಿ, ಹೇಗೆ ಸಂಯೋಜನೆ ಮಾಡ್ಕೊಂಡು ಹಾಕಿದಿರ ಅದನ್ನ? ಅದನ್ನ ಈಗ 10 ಅಡಿಗೆ ನಾವು ರೋಬಸ್ಟ ಹಾಕಿದೀವಿ, ಅದ್ರ ಮಧ್ಯೆ ಅರೇಬಿಕ ಎಲ್ಲ ನಾವು 5 ಅಡಿಗೆ 6 ಅಡಿಗೆ ಪ್ಲಾಂಟ್ ಮಾಡ್ತಾರೆ ಬರೀ ಅರೇಬಿಕ ತೋಟ ಆದ್ರೆ, ನಾವು ಅದ್ರ ಮಧ್ಯೆ ಇದನ್ನ 4 ಗಿಡದ ಮಧ್ಯೆ ಒಂದೊಂದು ಹಾಕೊಂಡು ಮಾಡ್ತಾ ಇದೀವಿ. ಈಗ ಈ ರೋಬಸ್ಟ ಏನಿದೆಯೋ ಅದಕ್ಕೆ ಸ್ವಲ್ಪ ಕೆಲಸ ಕಡಿಮೆ ಅಂತ ಹೇಳಿದ್ರಿ, ಅದರ ಜೊತೆಗೇನೆ ಅರೇಬಿಕ ಹಾಕೊಂಡಿರೋದ್ರಿಂದ ಕೆಲಸದ ಪ್ರಮಾಣ ಹೆಚ್ಚಾಗಲ್ವಾ? ಅಂದ್ರೆ ಸ್ಪ್ರೇ ಒಂದು ತುಂಬಾ ಕಡಿಮೆ ಇರೋದ್ರಿಂದ ನಾವು ವರ್ಷಕ್ಕೊಂದ್ಸರಿ ಸ್ಪ್ರೇ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡ್ಕೊಂಡಿದೀವಿ. ಅದು ಉಪ ಬೆಳೆ ತರ ನಾವು ಮಾಡ್ಕೊಂಡಿರೋದ್ರಿಂದ ಎಷ್ಟು ಇದೆ ಅಷ್ಟು ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ವಿ. ಕಾಫಿ ಒಳ್ಳೆ ಇಳುವರಿ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಳ್ಳೆಯ ಪೋಷಕಾಂಶಗಳನ್ನು ಕೂಡ ಒದಗಿಸಬೇಕು. ಪೋಷಕಾಂಶಗಳನ್ನ ಯಾವ್ಯಾವ ಸಂದರ್ಭದಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀಡ್ತಾ ಬರ್ತಾ ಇದ್ರಿ? ಪೋಷಕಾಂಶಗಳು ಅಂದ್ರೆ ಈ ಟೈಮಲ್ಲಿ ನಾವು ಫಸ್ಟ್ ಮಣ್ಣಿನ ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ಏನಪ್ಪಾ ಅಂತಂದ್ರೆ ಸುಣ್ಣ ಹಾಕ್ಬೇಕಾಗುತ್ತೆ. ಆಮೇಲೆ ಮುಂಗಾರು ಸ್ಟಾರ್ಟ್ ಆಗೋ ಮುಂಚೆ ಏಪ್ರಿಲ್ ಮೇ ಟೈಮಲ್ಲಿ ನಾವು NPK ಗೊಬ್ಬರನ ಕೊಡಬೇಕಾಗುತ್ತೆ, ಅದ್ರ ಜೊತೆಗೆ ಅಡಿಷನಲ್ ಕೊಡಬೇಕಾಗುತ್ತೆ, ಏನು ಸಲ್ಫರ್ ಕ್ಯಾಲ್ಸಿಯಂ ಈ ತರದೆಲ್ಲ ಕೊಡಬೇಕಾಗುತ್ತೆ. ನಮ್ಗೆ ಅನುಕೂಲ ಇದ್ರೆ ಕೊಟ್ಟಿಗೆ ಗೊಬ್ಬರನು ಕೂಡ ಹಾಕ್ತಿವಿ ಅದ್ರ ಜೊತೆಗೆ. ಕೆಲವರು ಸಾವಯವ ಗೊಬ್ಬರ ಮಾಡ್ಕೊಂಡಿರ್ತಾರೆ, ಅದನ್ನು ಹಾಕ್ತಾರೆ. ನಾವು 2 ವರ್ಷಕ್ಕೊಂದ್ಸರಿ ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ, ಸುಣ್ಣ ಅನ್ನು ಹಾಕ್ತಿವಿ, ಮತ್ತೆ ವರ್ಷಕ್ಕೆ 3 ಸರಿ NPK ಗೊಬ್ಬರನ ಮಿಕ್ಸರ್ನ ಹಾಕ್ತಿವಿ. ಕಾಫಿಯಲ್ಲಿ ಕಾಲಕಾಲಕ್ಕೆ ನಾವು ಸರಿಯಾಗಿ ಕೆಲಸವನ್ನ ಮಾಡಿದ್ರೆ ಒಳ್ಳೆಯ ಇಳುವರಿಯನ್ನ ಪಡಿಬಹುದು ಅಂತ ಹೇಳಿ ಅನೇಕ ಅನುಭವಿ ಬೆಳೆಗಾರರು ಹೇಳ್ತಾರೆ. ಈ ನಿಟ್ಟಿನಲ್ಲಿ ಯಾವ್ಯಾವ ಕಾಲದಲ್ಲಿ ಏನೇನ್ ಕೆಲಸವನ್ನ ಮಾಡಬೇಕಾಗುತ್ತೆ? ಈ ಟೈಮಲ್ಲಿ ನಾವು ಗಿಡದ ಸಿಹಿ ಮಾಡ್ಬೇಕಾಗುತ್ತೆ. ನಮ್ಗೆ ನೀರ್ ಹೊಡಿಯೋಕೆ ಅನುಕೂಲ ಇದ್ರೆ ಮರಕಪಾತಿ ಈ ಟೈಮಲ್ಲಿ ಮಾಡ್ಕೋಬೇಕಾಗುತ್ತೆ, ಇಲ್ಲ ಅಂತಂದ್ರೆ ನಾವು ಮುಂಗಾರು ಸ್ಟಾರ್ಟ್ ಆಗೋ ಮುಂಚೆ ಮಾಡಿದ್ರೆ ಒಳ್ಳೇದು, ಯಾಕೆಂದ್ರೆ ತುಂಬಾ ಬಿಸಿಲಾಗೋದ್ರಿಂದ ತೊಂದರೆ ಆಗುತ್ತೆ ಅಂತ ಮೇ ಎಂಡ್ ಅಲ್ಲಿ ಮಾಡ್ಕೊಳ್ತಾರೆ. ನೀರಿನ ವ್ಯವಸ್ಥೆ ಇಲ್ಲದೆ ಇದ್ದವರು, ನೀರಿನ ವ್ಯವಸ್ಥೆ ಇದ್ದವರು ಈ ಟೈಮಲ್ಲಿ ಮರಕಪಾತ್ ಮಾಡ್ಕೊಳ್ತಾರೆ, ಗಿಡಗಸಿ ಮಾಡ್ಕೊಳ್ತಾರೆ, ಜೊತೆಗೆ ನೀರ್ ಹೊಡಿತಾರೆ ರೋಬಸ್ಟ್ ಆಗಿ. ಅರೇಬಿಕಾದ್ರೂ ಇದೇ ಪ್ರೊಸೀಜರ್, ಆದ್ರೆ ಇನ್ನೊಂದು ಮುಂಗಾರು ಮುಂಚೆ ಒಂದು ಸ್ಪ್ರೇ ಮಾಡ್ತಾರೆ, ದ್ರಾವಣ ಸಿಂಪರಣೆ ಮಾಡ್ಕೊಳ್ತಾರೆ, ಜೊತೆಗೆ ಬೋರರ್ ಬರದಿಲ್ದಾರೋ ಹಾಗೆ ರಿಂಡನ್ ಒಂದು ಅಪ್ಲೈ ಮಾಡ್ತಾರೆ. ಇವಿಷ್ಟು ಕೆಲಸವನ್ನು ನೀವು ಕೂಡ ಸಕಾಲದಲ್ಲಿ ಮಾಡ್ತೀರಲ್ವಾ? ಹೌದು ಮಾಡ್ತೀವಿ. ಈ ಕಾಫಿಯ ಜೊತೆಗೆ ಮೆಣಸು ಹಾಕೊಂಡಿದ್ರ ಹೇಗೆ? ಹೌದು, ಕಾಫಿ ಜೊತೆಗೆ ಮೆಣಸು. ಎಷ್ಟು ಮೆಣಸಿನ ಬಳ್ಳಿಗಳಿದಾವೆ ಇಲ್ಲಿ? ನಮ್ಮ ರೋಬಸ್ಟ್ ಆಗಿದ್ರಿಂದ ತುಂಬಾ ಕಡಿಮೆ ಇದೆ, ಒಂದ್ 500 ಇರಬಹುದು. ಒಂದ್ 500 ಬಳ್ಳಿ ಇದೆ, ಅದಕ್ಕೆ ಏನೇನ್ ಕೆಲಸ ಮಾಡ್ತೀರಾ? ಇಳುವರಿ ಹೇಗಿದೆ? ಅದು ಇಳುವರಿ ಸ್ವಲ್ಪ ಕಡಿಮೆ ಇದೆ ನಮ್ಗೆ. ಈ ವರ್ಷದಲ್ಲಿ ಸ್ವಲ್ಪ ಕಡಿಮೆ ಇದೆ ಅಲ್ವಾ? ಈ ವರ್ಷದಲ್ಲಿ ಕಡಿಮೆ ಇದೆ ನಮ್ಗೆ, ಲಾಸ್ಟ್ ಇಯರ್ ಮಳೆ ಆಗದೆ ಇರೋದ್ರಿಂದ ದಾರ ಬರ್ಲಿಲ್ಲ, ಹಾಗಾಗಿ ಇಳುವರಿ ಸ್ವಲ್ಪ ಕಡಿಮೆ ಇದೆ ಈ ಸರಿ. ಎಲ್ಲಾ ಕಡೆನೂ ಕಡಿಮೆ ಇದೆ, ಕೆಲಸ ಮಾಡಿದವ್ರಿಗೂ ಅಷ್ಟೇ, ಮಾಡದೇ ಇದ್ದವ್ರಿಗೂ ಅಷ್ಟೇನೆ. ಅದ್ರದ್ದು ನಿರ್ವಹಣೆನೂ ನಾವು ಸ್ಪ್ರೇ ಮಾಡ್ಬೇಕಾಗುತ್ತೆ, ಬಳ್ಳಿ ದಾರ ಬಿಟ್ಟಾಗ ಅದನ್ನ ಕಟ್ಟಬೇಕಾಗುತ್ತೆ, ಗೊಬ್ಬರ ಹಾಕ್ಬೇಕು, ನೀರ್ ಕೊಡ್ಬೇಕು ಜೊತೆ. ಎಷ್ಟು ವರ್ಷದ ಬಳ್ಳಿಗಳು? ಬಳ್ಳಿಗಳು ಸುಮಾರು 15 ವರ್ಷ. 15 ವರ್ಷ ಆಯ್ತು. 15 ವರ್ಷ ಒಳ್ಳೆ ಇಳುವರಿ ಬರ್ತಾ ಇದೆಯಾ? ಅದೇ, ಈ ವರ್ಷ ಕಡಿಮೆ ಇದೆ, ಮುಂಚೆ ಚೆನ್ನಾಗಿತ್ತು, ಹೋದ ವರ್ಷ ಸ್ವಲ್ಪ ಚೆನ್ನಾಗಿತ್ತು ಫಸಲು, ಈ ವರ್ಷ ಕಡಿಮೆ ಇದೆ ಇಳುವರಿ. ಕಾಫಿ ಇಳುವರಿ ಎಷ್ಟು ಬರ್ತಾ ಇದೆ ನಿಮ್ಗೆ? ಕಾಫಿ ಎಕರೆಗೆ ಸುಮಾರು 40 ಚೀಲದವರೆಗೂ ಕುಯ್ತೇವೆ. 40 ಚೀಲದವರೆಗೂ ಕೂಡ ಬರುತ್ತೆ. ಕಳೆದ ಸಾರಿ ಕಾಫಿ ಮಾರಾಟ ಮಾಡಿದ್ರೆ ಕಳಸರಿ ಮಾರಾಟ ಮಾಡಿದ್ವಿ. ಈಗ ಒಳ್ಳೆ ಬೆಲೆ ಇದೆ ಅಲ್ವಾ? ಹೌದು, ಈಗ ಒಳ್ಳೆ ಬೆಲೆ ಇದೆ. ಈ ಮಾರಾಟ ಮಾಡಿದಾಗ ಬೆಲೆ ಸಿಕ್ತಾ ಹೇಗೆ? ಕಳೆದ ವರ್ಷ ಸಿಕ್ಕಿದೆ ನಮ್ಗೆ, ಒಂದು ಆವರೇಜ್ ಸಿಕ್ಕಿದೆ. ಬಟ್ ಈ ವರ್ಷ ಇನ್ನೂ ನಾವು ಮಾರಾಟ ಮಾಡಿಲ್ಲ, ಇನ್ನು ರೇಟ್ ಹೆಚ್ಚಾಗಬಹುದು ಅಂತ ಎಲ್ಲರ ನಿರೀಕ್ಷೆ ಇರೋದ್ರಿಂದ ಮತ್ತೆ ಇನ್ನು ಅವಶ್ಯಕತೆ ಕಂಡು ಬಂದಿಲ್ಲ ಹಣದ್ದು, ಅದಕ್ಕಾಗಿ ಹಾಗೆ ಇಟ್ಟಿದೀವಿ ಅಷ್ಟೇ. ಕಾಫಿಯ ಮಾರಾಟ ಎಲ್ಲಿ ಮಾಡ್ತೀರಿ? ಕಾಫಿ ಮಾರಾಟ ನಾವು ಕ್ಯೂರಿಂಗ್ ವರ್ಕ್ಸ್ ಗೆಲ್ಲ ಕೊಡ್ತೀವಿ, ಮತ್ತೆ ಇಲ್ಲಿ ಸ್ಥಳೀಯ ಟ್ರೇಡರ್ಸ್ ಇದಾರೆ ಅವ್ರಿಗೂ ಕೊಡ್ತೀವಿ. ಏನು ಬೆಳೆ ಮಾಡಿಡ್ತೀರಾ ಅಥವಾ ಹಾಗೆ ಚರಿ ಒಣಸಿಟ್ಟಿರ್ತೀರಾ? ಹೇಗೆ? ಹೆಚ್ಚಿನ ಚರಿನೇ ಮಾಡ್ತೀವಿ, ನಮ್ಗೆ ಪಲ್ಪರ್ದು ಪ್ರಾಬ್ಲಮ್ ಇರೋದ್ರಿಂದ ಚರಿ ಮಾಡ್ತೀವಿ. ಚರಿ ಮಾಡಿಡೋದು ಒಳ್ಳೇದು ಅಥವಾ ಬೇಳೆ ಮಾಡಿಟ್ಕೊಳ್ಳೋದು ಒಳ್ಳೇದಾಗುತ್ತ? ಬೇಳೆ ಒಳ್ಳೇದು, ಬೇಳೆನ ಕರೆಕ್ಟ್ ಆಗಿ ಮಾಡಿ ಒಣಗಿಸಿ ಇಟ್ಬಿಟ್ರೆ ಏನೂ ತೊಂದರೆ ಇಲ್ಲ. ಇದೂ ಏನ್ ತೊಂದರೆ ಇಲ್ಲ, ಕ್ಲೀನ್ ಮಾಡಿ ಇಡ್ಬೇಕಷ್ಟೇ, ಸ್ವಲ್ಪ ಕ್ಲೀನಿಂಗ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ, ಕಷ್ಟ ಇದು. ಯಾವ್ದಾದ್ರೂ ಪರವಾಗಿಲ್ಲ, ನೀಟಾಗಿ ಒಣಗಿಸಿ ಇಟ್ಕೊಂಡ್ರೆ ಒಳ್ಳೆ ಬೆಲೆ ಬಂದಂತ ಸಂದರ್ಭದಲ್ಲಿ ಮಾರಾಟವನ್ನು ಮಾಡ್ಕೋಬಹುದಲ್ವಾ? ಹೌದು ಹೌದು. ಹೇಗೆ ಇಡ್ತೀರಾ ಅದು ಹಾಳಾಗದಂಗೆ? ಈಗ ವರ್ಷಗಟ್ಟಲೆ ಇಡಬೇಕಾಗತ್ತೆ ಒಂದೊಂದ್ಸರಿ, ಅದು ಹಾಳಾಗಬಾರದು ಅಂತ ಅಂದ್ರೆ ಹೇಗೆ ಸಂಗ್ರಹ ಮಾಡಿ ಇಡಬೇಕು? ಏನು ಮಾಯಿಶ್ಚರ್ ಎಷ್ಟಿರ್ಬೇಕು ಅದನ್ನ ನೋಡಿ ಕ್ಲೀನ್ ಆಗಿ ಒಣಗಿಸಿ ಇಟ್ಬಿಟ್ರೆ ಅದೇನ್ ಆಗಲ್ಲ, ಇರುತ್ತೆ. ತುಂಬಾ ವರ್ಷಗಳವರೆಗೆ ನಾವೇನ್ ಇಡಲ್ಲ, ಯಾರನ್ನು ಹೋಲ್ಡ್ ಮಾಡಕ್ ಆಗಲ್ಲ, ಯಾಕಂದ್ರೆ ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ಅದಕ್ಕೆ ಜಾಗ ಇಟ್ಕೋಬೇಕು. ಸಾಮಾನ್ಯವಾಗಿ ಜೂನ್ ವರೆಗೂ ಹೋಲ್ಡ್ ಮಾಡ್ತಾರಷ್ಟೇ ಎಲ್ಲರೂ. ನಮ್ಮಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಆ ಟೈಮಿಗೆ ಹೆಚ್ಚಿನದಾಗಿ ಮಾರಾಟ ಮಾಡಿಬಿಡ್ತಾರೆ. ಎಲ್ಲ ಒಂದೇ ಸರಿ ಮಾರಾಟ ಮಾಡ್ತೀರಾ, ಸ್ವಲ್ಪ ಸ್ವಲ್ಪ ಮಾಡ್ತೀರಾ, ಹೇಗೆ? ಇಲ್ಲ, ಪಾರ್ಟ್ ಪಾರ್ಟ್ ಮಾಡ್ತೀವಿ, ಯಾಕೆಂದ್ರೆ ಇದು ರೇಟ್ ಫಿಕ್ಸ್ ಅಲ್ಲ ನಮ್ಗೆ, ರೇಟ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಎಲ್ಲದಕ್ಕೂ ಒಂದು ಅವರೇ ಸಿಗ್ಲಿ ಅನ್ನೋ ದೃಷ್ಟಿಯಿಂದ ಬೇರೆ ಬೇರೆ ಟೈಮಲ್ಲಿ ಪಾರ್ಟ್ ಪಾರ್ಟ್ ಸೇಲ್ ಮಾಡ್ಕೊಳ್ತೀವಿ. ಆತರ ಹಂತವಾಗಿ ಮಾರಾಟ ಮಾಡೋದು ಒಂದ್ ಎರಡ್ ಮೂರು ಕಾರಣಕ್ಕೆ ಒಳ್ಳೇದೇ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನೀವು ಹೇಳಿದಾಗೆ ನಿಗದಿತವಾದಂತಹ ಬೆಲೆ ಇರೋದಿಲ್ಲ, ಹಾಗಾಗಿ ಒಂದ್ಸರಿ ಕಡಿಮೆ ಸಿಕ್ಕಿದ್ರೆ ಇನ್ನೊಂದ್ಸರಿ ಹೆಚ್ಚಿಗೆ ಅಂತ ಸಾಧ್ಯತೆ ಇರುತ್ತೆ, ಒಂದ್ಸರಿ ಹೆಚ್ಚು ಸಿಕ್ಕಿದ್ರೆ ಇನ್ನೊಂದ್ಸರಿ ಕಡಿಮೆನೂ ಕೂಡ ಆಗಬಹುದು. ಒಂದು ಆವರೇಜ್ ಅಲ್ಲಿ ಒಂದ್ ಒಳ್ಳೆ ಬೆಲೆ ಸಿಕ್ತು ಅಂತ ಹೇಳಿ ಅನ್ಕೋಬಹುದು. ಮತ್ತೆ ಯಾವಾಗ ನಮಗೆ ಅಗತ್ಯ ಇರುತ್ತೋ ಅಂತ ಸಂದರ್ಭದಲ್ಲಿ ಮಾರಾಟ ಮಾಡ್ಕೊಂಡ್ರೆ ಏನ್ ಉದ್ದೇಶ ಇರುತ್ತೋ ಆ ಉದ್ದೇಶಕ್ಕೆ ಹಣದ ಬಳಕೆಯನ್ನ ಮಾಡಬಹುದು ಅಲ್ವಾ? ಹೌದು ಹೌದು, ಅಗತ್ಯ ಇದ್ದಷ್ಟು ಫಸ್ಟ್ ಮಾಡ್ಕೊಂಡಿರ್ತೀವಿ, ಆಮೇಲೆ ರೇಟ್ ನೋಡ್ಕೊಂಡು ಅದು ಹೆಚ್ಚಾಗ್ತಾ ಹೋದ್ರೆ ಕಾಯ್ತೀವಿ ಸ್ವಲ್ಪ ದಿನ, ಮತ್ತೆ ಇಲ್ಲ ಅಂತಂದ್ರೆ ನಮ್ಗೆ ಸಾಕು ಅನ್ಸಿದ್ರೆ, ನಮಗೆ ತೃಪ್ತಿ ಕೊಟ್ರೆ ಅಂತ ಟೈಮಲ್ಲಿ ನಾವು ಮಾರಾಟ ಮಾಡ್ಕೊಳ್ತೀವಿ. ಒಟ್ಟು ಪಾರ್ಟ್ ಪಾರ್ಟ್ ಮಾಡೋದ್ರಿಂದ ನಮ್ಗೆ ಸರಾಸರಿ ಬೆಲೆ ಸಿಗುತ್ತೆ. ಮೆಣಸಿನ ಮಾರಾಟವನ್ನ ಎಲ್ಲಿ ಮಾಡ್ತೀರಿ? ಇಲ್ಲೇ ಸ್ಥಳೀಯ ಟ್ರೇಡರ್ಸ್ ಹತ್ರನೇ ಕೊಟ್ಬಿಡ್ತೀವಿ. ಮೆಣಸನ್ನು ಕೂಡ ಎಲ್ಲ ಬಿಡಿಸಿ ನಾವು ಒಣಗಿಸಿ ಇಡಬೇಕಾಗತ್ತಲ್ವಾ? ಹೌದು ಹೌದು, ಅದನ್ನ ಇಡಬಹುದು, ಅದು ಏನ್ ತೊಂದ್ರೆ ಇಲ್ಲ, ಅದನ್ನು ಫುಲ್ ಡ್ರೈ ಮಾಡಿಟ್ರೆ ಏನು ತೊಂದ್ರೆ ಇಲ್ಲ, ಹೋಲ್ಡ್ ಮಾಡಬಹುದು, ಅದು ಒಂದು ವರ್ಷ ಇಡಬಹುದು. ನೀವು ತುಂಬಾ ದಿವಸ ಇಡ್ತೀರಾ ಮೆಣಸನ್ನ? ಹೇಗೆ ಇಡ್ತೀವಿ, ಬೆಲೆ ನೋಡ್ಕೊಂಡಿರ್ತೀವಿ, ಅಗತ್ಯ ಇದ್ರೆ ಮಾರಾಟ ಮಾಡ್ತೀವಿ, ಇಲ್ಲದೆ ಹೋದ್ರೆ ಇಟ್ಟಿರ್ತೀವಿ. ಅಗತ್ಯ ಬಂದಾಗ ಮಾರಾಟವನ್ನ ಮಾಡಿಕೊಳ್ಬಹುದು. ಹೌದು ಹೌದು. ಕಾಫಿ ಮತ್ತೆ ಕಾಳುಮೆಣಸಿನ ಜೊತೆಗೆ ಶುಂಠಿಯ ಒಂದು ಕೃಷಿಯನ್ನು ಕೂಡ ಪ್ರತಿ ವರ್ಷ ಮಾಡ್ತೀರಿ. ಎಷ್ಟು ಎಕರೆಗೆ ಶುಂಠಿ ಹಾಕೊಳ್ತೀರಿ? ಶುಂಠಿನ ಅದನ್ನು ನಾವು ಉಪ ಬೆಳೆಯಾಗೆ ಮಾಡ್ತಾ ಇರೋದು, ಎಲ್ಲಿ ಬಯಲಿರುತ್ತೆ ಅಂತ ಕಡೆ ಮತ್ತೆ ರೋಡ್ ಪಕ್ಕದಲ್ಲಿ ಅಲ್ಲಿ ಪ್ಲಾಂಟ್ ಮಾಡಿದೀವಿ ಅಷ್ಟೇ. ಅಂದ್ರೆ ತೋಟದಲ್ಲೇ ಮಾಡ್ಕೊಂಡಿದ್ದೀರಿ? ತೋಟದಲ್ಲೇ ಮಾಡ್ಕೊಂಡಿದೀವಿ, ಅದಕ್ಕೆ ಬೇರೆ ತರ ಏನು ಕೆಲಸ ಮಾಡಕ್ ಹೋಗಲ್ಲ. ಕಾಫಿನ ನಿರ್ವಹಣೆ ಮಾಡೋದ್ರ ಜೊತೆಗೆನೆ ಅದನ್ನು ಆಗೋಗುತ್ತೆ, ಆವಾಗ ಗೊಬ್ಬರ ಹಾಕುವಾಗ್ಲೇ ಇದಕ್ಕೂ ಗೊಬ್ಬರ ಸಿಗುತ್ತೆ, ಮತ್ತೆ ಅದನ್ನ ಸಪರೇಟ್ ಆಗಿ ಏನು ಅದಕ್ಕೆ ನಾವು ಕೆಲಸ ಮಾಡ್ತಾ ಇಲ್ಲ. ಈಗ ಕಾಫಿ ತೋಟದಲ್ಲಿ ಯಾವ್ಯಾವ ಭಾಗದಲ್ಲಿ ಶುಂಠಿಯನ್ನ ಹಾಕ್ಬೋದು? ನೀವ್ ಹೇಳಿದ್ರಿ ಬಯಲು ಪ್ರದೇಶದಲ್ಲಿ ಹಾಕ್ಬೋದು, ಮತ್ತೆ ರಸ್ತೆ ಬದಿನಲ್ಲಿ ಹಾಕ್ಬೋದು ಅಂತ ಹೇಳಿ, ಅಲ್ಲಿ ಮಾತ್ರ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತಲ್ವಾ? ಅಲ್ಲಿ ಹಾಕಿದ್ರೆ ಒಳ್ಳೇದು ಅಂತ, ಯಾಕಂದ್ರೆ ಅದು ತುಂಬಾ ಪೋಷಕಾಂಶಗಳನ್ನ ಹೀರ್ಕೊಳ್ಳೋದ್ರಿಂದ ಗಿಡಗಳಿಗೆ ಅನಾನುಕೂಲ ಆಗ್ಬಹುದು ಅನ್ನೋ ದೃಷ್ಟಿಯಿಂದ ನಾವು ಪೂರ್ತಿ ಮಧ್ಯದಲ್ಲಿ ಹಾಕೊಂಡು ಹೋಗಲ್ಲ, ಏನು ಸ್ವಲ್ಪ ಬಯಲು ಬಯಲು ಇದ್ದಿದ್ ಕಡೆ. ಈಗ ಕಾಫಿ ನಮ್ಗೆ ದೀರ್ಘಾವಧಿ, ಒಂದು ಪ್ಲಾನ್ ಮಾಡಿದ್ಮೇಲೆ 3-4 ವರ್ಷ ಬೆಳೆ ತೆಗೆಯಬೇಕಾಗುತ್ತೆ ಟೈಮ್, ಅಷ್ಟೊಳಗೆ ಇದನ್ನ ನಾವು ಬೆಳ್ಕೊಳ್ತಾ ಇರ್ತೀವಿ ಖರ್ಚಿನ ನಿರ್ವಹಣೆಗಾಗಿ. ಆ ಉದ್ದೇಶದಿಂದ ಈ ತರ ಬಯಲಿದ್ದ ಕಡೆ ಮತ್ತೆ ರೋಡ್ ಸೈಡ್ ಈ ತರ ಹಾಕೊಳ್ತೀವಿ. ಅನಂತರ ನೆರಳಾದ್ಮೇಲೆ ಸ್ವಲ್ಪ ಕಷ್ಟ ಆಗುತ್ತಲ್ವಾ? ಹೌದು, ಕಾಫಿ ಇದು ಫಸಲು ಬಿಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅದಕ್ಕೆ ಅಗತ್ಯ ಪೋಷಕಾಂಶಗಳನ್ನ ನಮ್ಗೆ ಒದಗಿಸಕಾಗಲ್ಲ. ಈ ಶುಂಠಿ ಹಾಕೋದ್ರಿಂದ ಅದು ಎಲ್ಲಾನು ಹೆಚ್ಚಿನ ಪ್ರಮಾಣದಲ್ಲಿ ಅದು ಹೇಳ್ಕೊಳ್ಳುತ್ತೆ, ಹಾಗಾಗಿ ನಾವ್ ಏನ್ ಮಾಡ್ತೀವಿ ಅಲ್ಲಿ ಹಾಕಕ್ ಹೋಗಲ್ಲ, ರೋಡ್ ಅಲ್ಲಿ ಹಾಕೊಳ್ತೀವಿ, ಕಾಲು ದಾರಿ ಇರುತ್ತಲ್ಲ ಅಂತ ಕಡೆ ಹಾಕೋಬಿಡ್ತೀವಿ. ಸಾಮಾನ್ಯವಾಗಿ ಎಷ್ಟು ಚೀಲ ಶುಂಠಿ ಹಾಕ್ತೀರಾ ಒಂದ್ ವರ್ಷದಲ್ಲಿ? ಶುಂಠಿ ನಾವೇನದನ್ನ ಕೀಳ್ತೀವಿ ಮಳೆಗಾಲದಲ್ಲಿ, ಅದರಲ್ಲೇ ಒಂದು ಬೇರನ್ನ ತಗೊಂಡು ಅಲ್ಲೇ ಪ್ಲಾಂಟ್ ಮಾಡ್ತೀವಿ. ಅಂತ ಅಂದ್ರೆ ಅದು ತೋಟ ಶುಂಠಿ ಅಂತ ಹೇಳ್ತಾರಲ್ಲ ಆ ತರದ್ದಲ್ವಾ? ತೋಟ ಶುಂಠಿ. ಅದಕ್ಕೆ ಗೆಡ್ಡೆನೆ ಹಾಕ್ಬೇಕು ಅಥವಾ ಬೇರೆ ಹಾಕಿದ್ರು ಸಾಕು? ಗೆಡ್ಡೆ ಗೆಡ್ಡೆ ಗೆಡ್ಡೆನೆ ಹಾಕ್ಬೇಕಲ್ವಾ? ಸಣ್ಣದೊಂದು ಗೆಡ್ಡೆ ಹಾಕಿದ್ರೆ ಸಾಕು, ಅದು ಬರುತ್ತೆ. ಈ ವರ್ಷ ಎಷ್ಟು ಕ್ವಿಂಟಲ್ ಆಯ್ತು ಶುಂಠಿ? ಶುಂಠಿ ಈ ವರ್ಷ ಅದನ್ನು ಕಡಿಮೆನೆ, ನಮ್ಗೆ ಎಲ್ಲಾ ಬೆಳೆನು ಸ್ವಲ್ಪ ಕಡಿಮೆನೆ ಆಗಿದೆ ಈ ಸರಿ, ಹಾಗಾಗಿ ನಾವು ಹೆಚ್ಚಿನದಾಗಿ ಶುಂಠಿ ತೆಗಿಲಿಲ್ಲ ಈ ಸರಿ, ಹಾಗೆ ಬಿಟ್ಬಿಟ್ವಿ. ಮತ್ತೆ ಬೆಲೆನೂ ಇರ್ಲಿಲ್ಲ, ಬೆಲೆ ತುಂಬಾ ಕಡಿಮೆ ಇತ್ತು ಶುಂಠಿದ ಈ ಸರಿ. ಶುಂಠಿ ಕಿತ್ತು ಪುನಃ ನೆಡೋದ್ರೊಳಗೆ ನಮ್ಗೆ ಅದು ಅಲ್ಲಿ ಸಮ ಆಗೋಗ್ತಿತ್ತು, ಹಾಗಾಗಿ ಅದರಿಂದ ಏನು ಲಾಭ ಇಲ್ಲ ಅನ್ನೋ ದೃಷ್ಟಿಯಿಂದ ನಾವು ಈ ಸರಿ ಶುಂಠಿ ತೆಗಿಲಿಲ್ಲ. ಈಗ ಹಾಗೆ ಬಿಟ್ರೆ ಮುಂದುವರ್ಷಕ್ಕೆ ಮತ್ತೆ ಹುಟ್ಟುತ್ತದೆ ಅಲ್ವಾ? ಅದೇ ಇರುತ್ತೆ, ಅಲ್ಲೇ ಇರುತ್ತೆ, ಮುಂದಿನ ವರ್ಷಕ್ಕೆ ಕ್ವಾಂಟಿಟಿ ಜಾಸ್ತಿನೂ ಸಿಗ್ಬಹುದು. ಮತ್ತೆ ಹೊಸ ಹೊಸ ಗಡ್ಡೆಗಳು ಬರುತ್ತೆ ಅದರಲ್ಲಿ? ಹಾ ಬರುತ್ತೆ ಬರುತ್ತೆ, ಹೊಸದಾಗಿ ಬರ್ತಾ ಇರುತ್ತೆ. ಹಾಗಾಗಿ ಒಂದ್ ವರ್ಷ ಬೇಕಾದ್ರೆ ಬಿಟ್ರು ಕೂಡ ಏನು ಸಮಸ್ಯೆ ಆಗೋದಿಲ್ಲ, ಮುಂದಿನ ವರ್ಷದಲ್ಲಿ ಇಳುವರಿ ಹೆಚ್ಚಾಗಂತ ಸಾಧ್ಯತೆ ಇರುತ್ತೆ. ಹೌದು. ಈ ರಸಗೊಬ್ಬರದ ಅಂಗಡಿ ಮಾಡಿ ಎಷ್ಟು ವರ್ಷಗಳಾಯ್ತು? ಸುಮಾರು 5 ವರ್ಷ ಆಗ್ತಾವಂತ. 5 ವರ್ಷ ಆಯ್ತು. ಯಾವ ಉದ್ದೇಶದಿಂದ ಮಾಡಿದ್ರಿ ಅದನ್ನ? ಈಗ ತೋಟನೇ ನಂಬ್ಕೊಂಡಿರೋ ಹಾಗಿಲ್ಲ, ಯಾಕೆಂತಂದ್ರೆ ನಾವು ಏನೇ ನಿರ್ವಹಣೆ ಮಾಡಿದ್ರು ಮಳೆ ಹೆಚ್ಚಾಗ ಸಾಧ್ಯತೆ ಇರುತ್ತೆ. ಮಳೆ ಹೆಚ್ಚಾದ ತಕ್ಷಣ ಕಾಫಿ ಡ್ರಾಪ್ ಆಗುತ್ತೆ, ಏನಾದ್ರೂ ಒಂದು ಜೊತೆಗೆ ಮಾಡ್ಕೋಬೇಕಲ್ಲ, ಹಾಗಾಗಿ ಗೊಬ್ಬರದ ಅಂಗಡಿನ ಮಾಡ್ಬೇಕು ಅಂತ ಅನ್ಕೊಂಡ್ವಿ. ಮತ್ತೆ ನಮ್ಮೂರಲ್ಲಿ ಯಾವ್ದು ಇರ್ಲಿಲ್ಲ, ಮತ್ತೆ ನಮ್ಮ ಹಸ್ಬೆಂಡ್ ಸ್ವಲ್ಪ ಅದ್ರದ್ದು ಅನುಭವನೂ ಇತ್ತು, ಹಾಗಾಗಿ ಗೊಬ್ಬರದ ಅಂಗಡಿ ಮಾಡ್ಕೊಂಡ್ವಿ. ಗೊಬ್ಬರದ ಅಂಗಡಿಯಲ್ಲಿ ಏನೇನು ಮಾರಾಟ ಮಾಡ್ತೀರಿ? ಎಲ್ಲಾ ತರದ್ದು ಗೊಬ್ಬರಗಳು, ಮತ್ತೆ ಸ್ವಲ್ಪ ಕೆಮಿಕಲ್ಸ್, ಕೀಟನಾಶಕ, ರೋಗನಾಶಕ, ಮತ್ತೆ ಏನು ಕೃಷಿಗೆ ಸಂಬಂಧಪಟ್ಟ ಐಟಮ್ಸ್ ಅಂತದನ್ನೆಲ್ಲ ಮಾರಾಟ ಮಾಡ್ತೀವಿ. ಗುದ್ಲಿ, ಹಾರೆ, ಪಿಕಾಸಿ, ಈ ತರದೆಲ್ಲ ಮಾರಾಟ ಮಾಡ್ತೀವಿ. ಈಗ ತೋಟವನ್ನು ಕೂಡ ಮಾಡ್ಕೊಂಡು ಗೊಬ್ಬರದ ಅಂಗಡಿಯನ್ನು ಕೂಡ ನಿರ್ವಹಣೆ ಮಾಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗೋದಿಲ್ವ ನಿಮ್ಗೆ? ಇಲ್ಲ, ನಮ್ಗೆ ಸೀಸನ್ ಅಂಗಡಿ ಇದು, ಸೀಸನ್ ಎಲ್ಲ ಅಂದ್ರೆ ಏನು ಗೊಬ್ಬರ ಹಾಕೋ ಟೈಮ್ ಅಂದ್ರೆ ಏಪ್ರಿಲ್ ಮತ್ತೆ ಮೇ, ಬಿಟ್ರೆ ಆಗಸ್ಟ್ ಸೆಪ್ಟೆಂಬರ್ ಈ ತರ, ಹಾಗಾಗಿ ಆ 2 ತಿಂಗಳು ನಾವು ಸ್ವಲ್ಪ ಬಿಸಿ ಆಗ್ತೀವಿ ಅಷ್ಟೇ. ಮಿಕ್ಕಿದಂತೆ ನಾವು ಒಬ್ರು ತೋಟ ನಿರ್ವಹಣೆ ಮಾಡ್ಕೊಳ್ತೀವಿ, ನಮ್ಮ ಹಸ್ಬೆಂಡ್ ಅಂಗಡಿ ನೋಡ್ಕೊಳ್ತಾರೆ. ನೀವು ಅಂಗಡಿಯಲ್ಲಿ ಇದ್ದು ವ್ಯಾಪಾರ ಮಾಡ್ತೀರಾ? ಹಾ ಮಾಡ್ತೀನಿ, ಅವ್ರು ಇಲ್ದಿದ ಟೈಮಲ್ಲಿ ನೋಡ್ಕೊಳ್ತೀನಿ. ಹೀಗೆ ಏನು ಒಂದು ತೋಟ ಮತ್ತೆ ಅಂಗಡಿ ಇದೆಯಲ್ಲ, ಇವೆರಡನ್ನೂ ಕೂಡ ನಿರ್ವಹಣೆಯನ್ನ ಮಾಡ್ಕೊಂಡು ಮನೆಯನ್ನು ಕೂಡ ನಿರ್ವಹಣೆ ಮಾಡ್ಕೊಂಡು ಹೋಗ್ಲಿಕ್ಕೆ ತಮ್ಗೆ ಏನಾದ್ರು ಕಷ್ಟ ಅಂತ ಅನ್ಸುತ್ತೆ? ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಆಗೋರ್ಗೂ ಕಷ್ಟ ಆಯ್ತು. ಈಗ ಮನೆ ಅಂದ್ರೆ ನಾವಿಬ್ರೇ ಇರೋದು, ಮಕ್ಕಳಿಬ್ರು ಹೊರಗಡೆ ಓದ್ತಾ ಇದ್ದಾರೆ. ಇನ್ನ ತೋಟದ್ದು ನಮ್ಗೆ ರೋಬಸ್ಟ್ ಆಗಿದ್ರಿಂದ ಹೆಚ್ಚಿಂದ ಕೆಲಸ ಇರಲ್ಲ, ಒಂದು ಪಿಕ್ಕಿಂಗ್ ಸೀಸನ್ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಜೊತೆಗೆ ಫರ್ಟಿಲೈಸರ್ ಸೀಸನ್ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ತೊಂದರೆ ಇಲ್ಲ, ಮಾಡ್ಕೊಳ್ತೀವಿ. ಮೊದಲ ವರ್ಷ ಕಷ್ಟ ಆಯ್ತು, ಈಗ ಅಭ್ಯಾಸ ಆಗಿರೋದ್ರಿಂದ ನಾವು ಅದನ್ನ ಇಬ್ರು ಮ್ಯಾನೇಜ್ ಮಾಡ್ಕೊಳ್ತಿದ್ವಿ. ಕೃಷಿಯ ಜೊತೆಗೆ ಹೀಗೆ ಸಣ್ಣ ಪುಟ್ಟ ವ್ಯಾಪಾರಗಳನ್ನ ಮಾಡೋದ್ರಿಂದ ಹೇಗೆ ನಾವು ಅಭಿವೃದ್ಧಿಯನ್ನ ಹೊಂದಬಹುದು ಅಂತೀರಿ? ಕೃಷಿಕರು ತುಂಬಾ ಚೆನ್ನಾಗಿ ಅಭಿವೃದ್ಧಿ ಹೊಂದಬಹುದು. ಒಂದು, ನಾವು ತೋಟದೊಳಗಡೆನೆ ಉಳ್ಕೊಳ್ಳೋದು ತಪ್ಪುತ್ತೆ, ನಮ್ಗೆ ಹೊರಗಡೆ ಕಾಂಟ್ಯಾಕ್ಟ್ ಗಳು ಬೆಳೀತಾ ಹೋಗುತ್ತೆ ಒಂದು. ಆಮೇಲೆ ಕೃಷಿ ನಿರ್ವಹಣೆಗೆ ಬೇಕಾದಂತ ನಾಲೆಡ್ಜ್ ಕೂಡ ಬೆಳೆಯುತ್ತೆ. ಈಗ ನಾವು ಫರ್ಟಿಲೈಸರ್ ಶಾಪ್ ಇಟ್ಕೊಂಡಿರೋದ್ರಿಂದ ಅದು ಕೃಷಿಗೆ ಪೂರಕ. ಈಗ ಅದ್ರದ್ದು ಮೀಟಿಂಗ್ ಅದು ಇದೆಲ್ಲ ಅಟೆಂಡ್ ಮಾಡಿದಾಗ ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಹಾಕ್ಬೇಕು, ಯಾವ ಟೈಮಲ್ಲಿ ನಾವು ಸ್ಪ್ರೇ ಮಾಡ್ಬೇಕು, ಯಾವ ತರ ಇದ್ ಮಾಡ್ಬೇಕು, ಅದು ಕ್ವಾಂಟಿಟಿ ಎಷ್ಟು ಹಾಕೋಬೇಕು ಸ್ಪ್ರೇಗೆ, ಇದೆಲ್ಲ ನಮ್ಗೆ ಹೇಳ್ತಾರಲ್ಲ, ಅದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಜೊತೆಗೆ ಆರ್ಥಿಕವಾಗಿ ನಾವು ತುಂಬಾ ಸಬಲರಾಗ್ತೀವಿ. ಬರೀ ಕೃಷಿಗೆ ಅವಲಂಬಿತ ಆಗಿದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ, ಏನು ಒಂದ್ಸರಿ ಜಾಸ್ತಿ ಆಗ್ಬೋದು, ಒಂದ್ಸರಿ ಕಡಿಮೆ ಆಗ್ಬೋದು, ನಾವು ಬಜೆಟ್ ಅನ್ನ ಮಾಡ್ಕೊಳಕ್ ಕಷ್ಟ ಆಗುತ್ತೆ. ಅದೇ ಈ ತರದೊಂದು ಬಿಸ್ನೆಸ್ ಇದ್ರೆ ಎಲ್ಲವನ್ನೂ ನಿರ್ವಹಣೆ ಮಾಡ್ಕೊಂಡು ಹೋಗ್ಬೋದು. ಒಟ್ಟಾರೆ ಕೃಷಿ ಬದುಕು ಏನನ್ಸುತ್ತೆ ಮತ್ತೆ ಹೇಗಿದೆ? ಕೃಷಿ ಬದುಕು ತುಂಬಾ ಚೆನ್ನಾಗಿದೆ, ಯಾಕೆಂದ್ರೆ ನಾವು ಸಿಟಿ ಲೈಫ್ ಅನ್ನು ನೋಡಿದೀವಿ, ಹಳ್ಳಿ ಲೈಫ್ ಅನ್ನು ನೋಡಿದೀವಿ, ಕೃಷಿನೂ ನೋಡಿದೀವಿ, ಜೊತೆಗೆ ಕೆಲಸದವ್ರನ್ನು ನೋಡಿದೀವಿ, ಕಂಪನಿಯಲ್ಲಿ ಕೆಲಸ ಮಾಡಿದ್ದು ಆ ರೀತಿ ಲೈಫ್ ನೋಡಿದೀವಿ, ಜೊತೆಗೆ ವ್ಯಾಪಾರ ನೋಡಿದೀವಿ. ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಕೃಷಿ ತುಂಬಾ ಉತ್ತಮವಾಗಿದೆ, ಅದು ಈ ಟೈಮಲ್ಲಿ. ಮುಂಚೆ ಗೊತ್ತಿರ್ಲಿಲ್ಲ, ಯಾಕೆಂದ್ರೆ ಆಗ ಬೆಲೆ ತುಂಬಾ ಕಡಿಮೆ ಇತ್ತು, ನಿರ್ವಹಣೆ ಕಷ್ಟ ಆಗ್ತಿತ್ತು, ಬಟ್ ಈಗ ಉತ್ತಮ ಬೆಲೆ ಬಂದಿದೆ ಕಾಫಿಗೆ, ಅದು ತುಂಬಾ ನಮ್ಗೆ ಪ್ಲಸ್ ಪಾಯಿಂಟ್ ಆಗಿದೆ. ಅದ್ರ ಜೊತೆಗೆ ವ್ಯಾಪಾರ ಇರೋದು ಇನ್ನೂ ಚೆನ್ನಾಗಾಗ್ತಾ ಇದೆ, ನಮ್ಮ ಜೀವನ ನಿರ್ವಹಣೆಗಂತೂ ತುಂಬಾ ಚೆನ್ನಾಗಿ ಸಪೋರ್ಟ್ ಆಗ್ತಾ ಇದೆ ಅದು. ನಿಮ್ಮ ಸಂಪರ್ಕವನ್ನ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡ್ತಕ್ಕಂಥದ್ದು ರೇಷ್ಮಾ ಅವರೇ? ನನ್ನ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ಫೋನ್ ನಂಬರ್ 9480392143. ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆಯನ್ನ. 9480392143. ಒಳ್ಳೆದು ರೇಷ್ಮಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ

ಮುತ್ತಿನ ಗೆಜ್ಜೆ ಬಿಟ್ಟು ಬಾರೆ ಚಂದಗಾತಿ ಚಾಮುಂಡಿ, ಮುತ್ತಿನ ಗೆಜ್ಜೆ ಬಿಟ್ಟು ಬಾರೆ ಚಂದಗಾತಿ ಚಾಮುಂಡಿ. ಸಿಹಿಯಾದ ಜಾಜಿ ಮೊಗ್ಗು ಹರಳಾವೇ, ಸಿಹಿಯಾದ ಜಾಜಿ ಮೊಗ್ಗು ಹರಳಾವೇ ಚಾಮುಂಡಿ. ಮುತ್ತಂತ ಪರಿಸೇ ಮೆರೆದಾವೆ, ನಿನ್ನ ಮುತ್ತಂತ ಪರಿಸೇ ಮೆರೆದಾವೆ. ಓ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣ. ಸಾಗರದೋರ ಕೆಂಡದಂತೆ ರಾಮ ಬಿಟ್ಟ ಬಾಣದಂತೆ, ಸಾಗರದೋರ ಕೆಂಡದಂತೆ ರಾಮ ಬಿಟ್ಟ ಬಾಣದಂತೆ. ಹೋರಾಡಿ ಬರುತ್ತಾನೆ ರಣಧೀರ, ಹೋರಾಡಿ ಬರುತ್ತಾನೆ ರಣಧೀರ. ಮೊಜುಗಾರ ಹನುಮಪ್ಪ ಸ್ವಾಮಿ ಗೆಣೆಕಾರ, ಹನುಮಪ್ಪ ಸ್ವಾಮಿ ಗೆಣೆಕಾರ. ಓ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣ ಗೆಜ್ಜೆ ಘಳಿರೆಂದು ಮುತ್ತಿನ ಕಡಗ ಝಣಿರೆಂದು, ಕಾಲಿನ ಗೆಜ್ಜೆ ಘಳಿರೆಂದು ಮುತ್ತಿನ ಕಡಗ ಝಣಿರೆಂದು. ಕಂದಾದ ಗಮಲೋ ಕಮ್ಮೆಂದು, ಕಂದಾದ ಗಮಲೋ ಕಮ್ಮೆಂದು. ಕಾನನ ಅಂದಾದ ಮೊಗದಲ್ಲಿ ಸಿರಿ ಬಂತು, ಅಂದಾದ ಮೊಗದಲ್ಲಿ ಸಿರಿ ಬಂತು. ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ಬಲ್ಲಿದರೆಲ್ಲ, ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ, ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ. ಬೆಟ್ಟ ದೊಡಿಯ ಮಲ್ಲೈನ ದಯ ಇರೆ ಭಯವಿಲ್ಲ, ಮಲ್ಲೈನ ದಯ ಇರೆ ಭಯವಿಲ್ಲ. ಓ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣ ಇದುವರೆಗೆ ಡಿ ನಾರಾಯಣ ಸ್ವಾಮಿ ಮತ್ತು ಸಂಗಡಿಗರ ಧ್ವನಿಯಲ್ಲಿದ್ದ ಜನಪದ ಗೀತೆ ಮೂಡಿಬಂತು. ಇದುವರೆಗೂ ಕೃಷಿ ರಂಗ ಮೂಡಿಬಂತು. ನಾಳಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಹೈನು ಹೊನ್ನು ಪಶು ವೈದ್ಯಕೀಯ ಹಾಗೂ ಪಶುಪಾಲನೆ ಕುರಿತು ಸರಣಿ ಕಾರ್ಯಕ್ರಮದಲ್ಲಿ ಪಶುಗಳಿಗೆ ಚಿಕಿತ್ಸೆ ಕೊಡುವವರೆಲ್ಲರೂ ಪಶು ವೈದ್ಯರೇ. ಈ ಕುರಿತು ಸತ್ಯ ಮಿಥ್ಯಗಳ ಬಗ್ಗೆ ಹಾಸನದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಶಿವಕುಮಾರ್ ಎಂ ಅವರೊಂದಿಗೆ ಸಂದರ್ಶನ ಬಿತ್ತರವಾಗುವುದು. ಇವರೊಂದಿಗೆ ಭಾಗಿಯಾಗುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ 5.98 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರ್ ನ ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.